ಪರಿಯಮಿನೇ ಇನ್ನಾವಯತಿಗಳಿಗುಂಟೋ ಈಡಿಲ್ಲವೋ ಗುರು ರಾಘವೇಂದ್ರರಿಗೆ ಪಾಪರಾತಿಗಳೆಲ್ಲ ಪರಿಹಾರ ಮಾಡುವರು ಭೂತಳದಿ ಇವರ ದಿವ್ಯ ಸೇವೆಯನ್ನು ಮಾಡಿದ್ರು ರಾಯೆಂದು ನೋಡಿದರೆ ರೋಗಗಳು ಬಾರವ ಗಾಯಂದು ನೋಡಿದರೆ ದುಷ್ಕರ್ಮ ಹಾನಿ ವೇಯೆಂದು ನೋಡಿದರೆ ವೈಕುಂಠ ತಾರಿಪರ ದ್ರಾಯಂದರೆ ಸಕಲ ವೈಭವವ ಕೊಡುವ ಈ ಪರಿಯ ಮಹಿಮೆ ಯತಿಗಳಿಗುಂಟೋ ಈಡಿಲ್ಲವೋ ಗುರು ರಾಘವೇಂದ್ರರಿಗೆ ವರತುಂಗ ತೀರದಲ್ಲಿ ವೈಷ್ಣವ ಮಾತೋದ್ಧಾರ ಪರಮ ಶೋಭಿತ ಶಿವರು ನೋಡಿದ ವದನ್ಯ ಕರಿರಾಜವರದನ ಕರುಣೆ ಪಡೆದವರಿವರು ಓ ಈ ಪದಿಯ ಮಹಿಮೆ ಇನ್ನಾವಯತಿಗಳಿಗುಂಟೋ ತುರದೇನು ಕಲ್ಪತರು ವರಚಿಂತಾಮಣಿಯಂತೆ ಸಕಲ ಭಾಗ್ಯವ ಕೊಡುವ ಗುರು ಸಾರ್ವಭೌಮ ಪರಿಪರಿಯ ಕುಲನೊಳ್ಳು ವೆಂಕಟೇಶನು ಅಧಿಕ ಪರಿಪರಿಯ ಕುಲನೊಳ್ಳು ವೆಂಕಟೇಶನು ಅಧಿಕ ಗುರುಗಳೊಳ್ಳು ಕರುಣಾಳು ಗುರು ರಾಘವೇಂದ್ರರು ಗುರುಗಳು ಕರುಣಾಳು ಗುರು ರಾಘವೇಂದ್ರರು ಈ ಪರಿಯ ಮಹಿಮೆ ಇನ್ನಾವಯತಿಗಳಿಗುಂಟೋ ಈಡೆಲ್ಲವೋ ಗುರು ರಾಘವೇಂದ್ರರಿಗೆ ಈ ಪರಿಯ ಮಹಿಮೆ ಇನ್ನಾವಯತಿಗಳಿಗುಂಟು.